ಬಂದಿ ತೋರವೇಳು ನೀನಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ಮಂಜನೆಯೊಳಗೆ ನೀರಿದು ಚರಮನದ ಮೇಲ ಮುರಿದು ಬಿಸಿರುಸಿರನ್ನು ನೀ ಬಗೆದು ಹುಟ್ಟುಸಿರನ್ನು ನೀ ತೆಗೆದು ನನ್ನೆ ಆವರಿಸು ನೀ ಬೇಗೆ ನೀ ಹರಿಸು ಬರಗಾಲದ ಕಂಕರು ಗುರುದೇವ.